ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮದ ರೈತರಾದಂತಹ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಕೃಷಿ ಅನುಭವ, ಅವರು ಏನಕ್ಕೋಸ್ಕರ ಕೃಷಿಗೆ ಬಂದರು, ಏನೇನು ಕೃಷಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಕಾಶ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಪ್ರಕಾಶ್ ಅವರೇ, ತಮ್ಮ ಬಳಿ ಎಷ್ಟು ಜಮೀನು ಇರತಕ್ಕಂಥದ್ದು ಅಂತ? ಸರ್, ನಮ್ಮ ಹತ್ರ 2 ಎಕರೆ ಜಮೀನು ಇದೆ. 1 ಎಕರೆಯಲ್ಲಿ ರಾಗಿ ಹಾಕಕ್ಕೆ ಕೋರಿ ಕೊಟ್ಟಿದ್ದೀವಿ, 2 ಎಕರೆಯಲ್ಲಿ ಅಡಿಕೆ ಇದೆ ಸರ್. ಆ 1 ಎಕರೆನ ಬೇರೆಯವ್ರಿಗೆ ಕೊಡೋಕ್ಕಿಂತ ತಾವೇ ಮಾಡ್ಬೋದಾಗಿತ್ತು ಸರ್. ಇವತ್ತಿನ ವ್ಯವಸ್ಥೆ, ನಮ್ಮ ಪರಿಸ್ಥಿತಿ ಆತರ ಇರಲ್ಲ ಸರ್, ಹಂಗಾಗಿ ಕೊಟ್ಟಿದೀವಿ. ಅಂದ್ರೆ ಈಗ ಜಮೀನ್ ಸಿಗೋದೆ ಕಷ್ಟ, ಇರೋ ಜಮೀನು ತಾವು ಕೊಟ್ಟಿದ್ದೀರಿ ಅಂದ್ರೆ ಪರಿಸ್ಥಿತಿ ಅಂದ್ರೆ ಏನ್ ಪರಿಸ್ಥಿತಿ? ಪರಿಸ್ಥಿತಿ ಅಂದ್ರೆ ಸರ್, ನಮ್ಗೆ ಮನೆ ಕಡೆ ಪ್ರಾಬ್ಲಮ್ ಇರುತ್ತೆ, ಈಗ ದನಗಳು ಕಟ್ಟೋದಕ್ಕೆ ಜಾಗ ಇರಲ್ಲ, ಬೇರೆ ಬೇರೆ ವೈಯಕ್ತಿಕ ಪ್ರಾಬ್ಲಮ್ಗಳಿಗೋಸ್ಕರ 1 ಎಕರೆ ಕೋರಿ ಕೊಟ್ಟಿರ್ತೀವಿ ಸರ್. ತಾವು ದನ ಕೂಡ ಕಟ್ಟಿದ್ರಿ? ಹೌದು ಸರ್. ಈಗ ಅಪ್ಪಾಜಿ ಕಾಲ್ ಮುರ್ಕೊಂಡ ಮೇಲೆ ಮಾಡೋದಿಲ್ದಂಗ ಆಯ್ತು, ಹಂಗಾಗಿ ಬಿಟ್ಟಿ ಸರ್. ಹೈನುಗಾರಿಕೆ ಮಾಡ್ತಿಲ್ಲ? ಇಲ್ಲ ಸರ್, ಹೈನುಗಾರಿಕೆ ನಿಲ್ಸಿ 2 ವರ್ಷ ಆಯ್ತು ಸರ್. ಈ 1 ಎಕರೆಯಲ್ಲಿ ತಾವು ಅಡಿಕೆ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಅಡಿಕೆ ಅಂದ್ರೆ ನಮ್ಮ ತಾತನಿಂದ ಮಾಡ್ತಾ ಇದ್ವಿ ಸರ್, 40 ವರ್ಷದಿಂದ ಮಾಡ್ತಾ ಇದೀವಿ. ನಮಗ್ ಬುದ್ಧಿ ಬಂದ್ಮೇಲೆ ನಾವು ಮಾಡ್ತಾ ಇದ್ವಿ. ಆ ಕಾಲದಲ್ಲಿ ಅಡಿಕೆಗೆ ಅಂತ ರೇಟ್ ಇರ್ಲಿಲ್ಲ, ಇತ್ತೀಚೆಗೆ ಜಾಸ್ತಿ ಆಯ್ತು, ಹೇಗೆ ಅಂತ ಹೇಳ್ತೀರಾ? ಅವಾಗ ಯಾಕೆ ಅದ್ ಮಾಡ್ತಾ ಇದ್ರು, ಬೇರೆ ಮಾಡಬಹುದಾಗಿತ್ತು ಸರ್? ಅವಾಗ ಬಾಳೆ ಹಾಕ್ತಿದ್ರು, ಜೊತೆಗೆ ಅಡಿಕೆನೂ ಹಾಕ್ತಾ ಇದ್ರು. ಈಗೇನಾಯ್ತು ಅಂದ್ರೆ ಅಡಿಕೆ ಇರೋದು 1 ಎಕರೆ ಜಮೀನಲ್ಲಿ ಸೆಂಟ್ರಲ್ ಅಡಿಕೆ ಗಿಡ ಕೂರಿಸ್ಬಿಟ್ಟು ಬೆಳೆ ಬಂದ್ರೆ ಮತ್ತೆ ಸೊಲೆ ಆಗುತ್ತೆ, ಹಾಗಾಗಿ ಬಾಳೆ ಬಿಟ್ಬಿಟ್ರು. ಈಗ ಅಡಿಕೆ ಒಂದೇ ಪ್ರಮುಖ ಬೆಳೆ ಮಾಡ್ಕೊಂಡಿದ್ದಾರೆ ಸರ್. ಈಗ ತಾವು ಬಂದ್ಮೇಲೆ ಎಷ್ಟು ವರ್ಷದ ಅಡಿಕೆ ತಾವು ನೋಡ್ತಾ ಇರೋದು ಈಗ ಮನೆ ಸರ್? 4 ವರ್ಷ ಆಯ್ತು ಬೆಂಗಳೂರು ಬಿಟ್ಟು ಬಂತು. ಬೆಂಗಳೂರಿಂದ ನಾವು 5 ವರ್ಷದಿಂದ ಅಡಿಕೆ ನೋಡ್ತಾ ಇದ್ದೀವಿ ಸರ್. ಮುಂಚೆನೆ ಇದ್ದಿದ್ ಮರನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ? ಮೇಂಟೈನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಹೋಗಿದ್ರಿ ಬೆಂಗಳೂರಿಗೆ ತಾವು ಓದಿರ್ತಕ್ಕಂಥದ್ದು? ಸರ್, ನಮ್ದು ಡಿಪ್ಲೊಮಾ ಐಟಿ ಆಗಿದೆ, ಪ್ಲಸ್ ಡಿಗ್ರಿ ಆಗಿದೆ. ಈಗ ಯಾವ್ದಾದ್ರು ಒಂದು ಓದಿದೀವಿ ಅಂದ್ರೆ ಅದ್ರ ಮೇಲೆ ಒಂದು 1 ವರ್ಷ ಏನಾದ್ರು ನಮ್ಗೆ ಅನುಭವ ಬೇಕಾದ್ರದ್ದು, ಹಂಗಾಗಿ ಬೆಂಗಳೂರು ಓದ್ವಿ ಸರ್. 2 ವರ್ಷ ಬಿಟ್ಟು ಬೆಂಗಳೂರು ಜೀವನ ನೋಡ್ಬೇಕು, ಹೊರಗಡೆ ಸುತ್ತಬೇಕು, ದೇಶ ಓದ್ಬೇಕು, ಕೋಶ ಓದ್ಬೇಕು ಅಂತಿದೆಯಲ್ಲ, ಹಂಗಾಗಿ 2 ವರ್ಷ ಬೆಂಗಳೂರು ನೋಡಿದ್ವಿ ಸರ್. ಅಲ್ಲಿ ಏನ್ ಮಾಡ್ತಾ ಇದ್ರೆ ಸರ್? ಅಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ವಿ ಸರ್. ಸಂದರ್ ಆಟೋಮೋಟಿವ್ಸ್ ಅಂದ್ರೆ ಟೆಕ್ನಾಲಜಿ ಸರ್, ಅದು TVS ಅಂಡರ್ ಕಂಪನಿ ಆಯ್ತು, ಅದ್ರಲ್ಲಿ ವರ್ಕ್ ಮಾಡ್ತಿದ್ವಿ ಸರ್. ಫೈನಲ್ ಬಿಲ್ಡಿಂಗ್ ಸೆಕ್ಷನ್ ಅಲ್ಲಿ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತೀರಿ ಸರ್? ಅಲ್ಲಿ ಇನ್ನೊಬ್ರು ಕೆಳಗಡೆ 5,000-10,000 ರೂಪಾಯಿ ಕೆಲಸ ಮಾಡೋದಕ್ಕಿನ ಇಲ್ಲಿ ಬಂದ್ರೆ ನಮ್ದೇ ಹೊಸ್ಟು. ನಾವು 10,000 ದುಡ್ದು ನಮ್ದೇ, 1 ಲಕ್ಷ ರೂಪಾಯಿ ದುಡ್ದು ನಮ್ದೇ, ಅದು 1 ತಿಂಗಳು ದುಡಿಬಹುದು, 1 ವರ್ಷಕ್ಕೆ ದುಡಿಬಹುದು. ಹಾಗಾಗಿ ಬೆಂಗಳೂರು ಬಿಟ್ಟು ಬಂದಿದ್ವಿ ಸರ್. ಪರ್ಯಾಯ ಉದ್ಯೋಗ ಅಂತೇಳಿ ಅಡಿಕೆ ಮಿಷಿನ್ ಫ್ಯಾಕ್ಟ್ರಿಗೆ ಸರ್ವಿಸ್ ಇಂಜಿನಿಯರ್ಗೆ ಹೋಗ್ತೀವಿ ಸರ್. ತಾವು ಬೆಂಗಳೂರಲ್ಲಿ ಇದ್ದಾಗ ಪುನಃ ನಮ್ಮ ಊರಿಗೆ ಹೋಗ್ಬೇಕು, ಕೃಷಿ ಮಾಡ್ಬೇಕು ಅಂತ ಅನ್ಸಿತ್ತು, ಅಥವಾ ಅಲ್ಲಿ ಹೋಗಿನ ಪರಿಸ್ಥಿತಿ ನೋಡಿ ತಮಗೆ ಅನ್ಸಿದ್ದ? ಇಲ್ಲ ಸರ್, ಅಲ್ಲೇ ಪರಿಸ್ಥಿತಿಗೂ ನಾವು ಇಲ್ಲಿ ಹೊಂದಾಣಿಕೆ ಇದ್ದಿದ್ದಕ್ಕೂ ಅಲ್ಲಿ ಇರೋದಕ್ಕೂ ಭಾರಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಲಾಟ್ ಆಫ್ ಡಿಫ್ರೆನ್ಸ್ ಅಂದ್ರೆ ನಾವು ತಿನ್ನೋ ಊಟ ಇರ್ಬೋದು, ಸೇವಿಸ ಗಾಳಿ ಇರ್ಬೋದು, ಕುಡಿಯ ನೀರು ಇರ್ಬೋದು, ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ. ಅಲ್ಲಿ ದುಡ್ಡಿಗೋಸ್ಕರನೇ ಅಲ್ಲಿಗೆ ಹೋಗಿ ಜೀವನ ಹಾಳು ಮಾಡ್ಕೊಂಡ್ರೆ ಅರ್ಥ ಇಲ್ಲ ಸರ್. ಹಂಗಾಗಿ ವಾಪಸ್ ರಿಟರ್ನ್ ಟು ಊರಿಗೆ ಬಂದ್ವಿ ಸರ್. ಎಷ್ಟು ವರ್ಷ ಆಯ್ತು ತಾವು ಊರಿಗೆ ಬಂದು? ಸರ್, 5 ವರ್ಷ ಆಯ್ತು. ಅವಾಗ ತಾವು ಪ್ರಾರಂಭದಲ್ಲಿ ಊರಿಗೆ ಬಂದಾಗ ಜನರು ಏನು ಅನ್ಲಿಲ್ವಾ ಸರ್? ಜನಗಳು ಮಾತಾಡ್ತಾರೆ, ಜನಗಳು ಮಾತಾಡಿದ್ರೆ ಅದು ಒಂಥರ ನಿನ್ಸೋರಿದ್ರೆ ಅದ್ ಚೆನ್ನಾಗಿರ್ಬೇಕು ಸರ್. ಅದು ಬಂದ್ರಿ ಆಯ್ತು, ತೋಟಕ್ಕೆ ಹೋದ್ರಿ, ಏನ್ ಅನಿಸ್ತು ತಮ್ಗೆ? ಸರ್, ತೋಟ ಸ್ವಲ್ಪ ಹಾಳಾಗಿತ್ತು, ಬಂದ್ಮೇಲೆ ದನಿಗೊಬ್ಬರ ಈಗ ಕೊಂಡಾಗ್ತಿದ್ವಿ. ಮೊದ್ಲು ಅಂದ್ರೆ ಬೆಳೀತಾ ಮನೇಲಿ ಹೈನುಗಾರಿಕೆ ಮಾಡ್ತಿದ್ವಿ, ಆಗ್ತಾ ಇದ್ವಿ, ಈಗ ಕೊಂಡಾಗ್ತಾ ಇದೀವಿ. ಹೈನುಗಾರಿಕೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ, ಬಟ್ ನಮ್ಗೆ ಇರೋ ಪರಿಸ್ಥಿತಿಯಲ್ಲಿ ಜಾಗ ಆಗ್ತಿಲ್ಲ, ಹಂಗಾಗಿ ಬಿಟ್ಟಿದ್ವಿ ಅಷ್ಟೇ ಸರ್. ತೋಟದ ಪರಿಸ್ಥಿತಿ ಬಗ್ಗೆ ಹೇಳಿದ್ರೆ ತಾವು ಬಂದಾಗ ಯಾವ ರೀತಿ ಇತ್ತು ತೋಟದ ಪರಿಸ್ಥಿತಿ? ಸರ್, ತೋಟದ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ರೋಗ ಜಾಸ್ತಿ ಇದೆ ಸರ್. ರೋಗ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ದನಿ ಗೊಬ್ಬರ ಹಾಕದ್ ಬಿಟ್ಟಿದ್ರು 5 ವರ್ಷದಿಂದ. ಆಮೇಲೆ ಈಗ ಕೊಂಡ್ ಹಾಕದ್ಮೇಲೆ ದನಿ ಗೊಬ್ಬರ ಸ್ವಲ್ಪ ಗಂಜಲ ಹಾಕಿದ್ಮೇಲೆ ತೋಟ ಮತ್ತೆ ರಿಕವರಿ ಆಗ್ತಾ ಇದೆ ಸರ್. ತಾವು ಬಂದ್ಮೇಲೆ ಮಾಡ್ತಿರ? ಹೌದು ಸರ್. ಎಷ್ಟು ಗಿಡಗಳನ್ನ ಕೂರಿಸಿದ್ರ ತೋಟದಲ್ಲಿ? ಸರ್, 1,700 ಇದೆ ಸರ್. 1 ಎಕರೆಯಲ್ಲಿ ಹೆಂಗೆ ಸಸಿ ಎಲ್ಲ ಜಾಸ್ತಿ ಇದೆಯಲ್ಲ ಸರ್, ಹಂಗಾಗಿ 1,700 ಬಂದಿದೆ. ಬೇರೆ ಬೇರೆ ಹಾಕಿ ಯಾವ ಗೋಟ್ ಹಾಕಿರತ್ತಾವು? ಸರ್, ನಮ್ ಲೋಕಲ್ ಸರ್, ನಮ್ಮೂರಲ್ಲಿ ಸಿ ಹಳೆ ಮರ್ತು ಕೊಟ್ಟು. ನೀವೇ ಮಾಡಿದ್ದ ಅಥವಾ ತಂದಿದ್ದ? ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಒಂದು 38-40 ವರ್ಷದ ಗಿಡಗಳಲ್ಲಿ ಒಳ್ಳೆ ಹಣ್ಣು ಕೊಟ್ಟು ನೋಡ್ತೀವಿ ಸರ್. ಹಣ್ಣು ಕೊಟ್ಟು ಮಾಡ್ತೀವಿ ಸರ್. ಯಾವ ರೀತಿ ಮಾಡಿದ್ರಿ? ಮಡಿ ಮಾಡ್ಕೊಂಡು ಅದಕ್ಕೊಂದು 2 ತಟ್ಟಿ ದನಿ ಗೊಬ್ಬರ ಹಾಕೊಂಡು ಹಾಕೊಂಡು ಮಾಡ್ತೀವಿ. ಎಷ್ಟು ವರ್ಷ ಸಾಕಿದ್ರಿ ಗಿಡಗಳನ್ನ? ಸರ್, ಗಿಡ ಒಂದು 8 ತಿಂಗಳಿಂದ 9 ತಿಂಗಳವರೆಗೆ ಅಷ್ಟೇ ಸರ್ ಗಿಡ ಬಂದಿದ್ದು. ನಾವು ಪ್ಯಾಕೆಟ್ ಮಾಡಿದ್ವಿ, ಗೆಪ್ಪೆ ಗಿಡ ಮಾಡಲಿಲ್ಲ, ಹಂಗಾಗಿ ಬಂದ್ವಿ ಸರ್. ಪ್ಯಾಕೆಟ್ ಗಿಡ ಮಾಡಿದ್ರಿ, ಗೆಪ್ಪೆ ಗಿಡ ಯಾಕೆ ಮಾಡೋಕ್ಕಾಗಲಿಲ್ಲ? ಗೆಪ್ಪೆ ಗಿಡ ಅಂದ್ರೆ ಸರ್, ಇವತ್ತು ಅದನ್ನ ಬಗಿಬೇಕಾದ್ರೆ ಏನ್ ಮಾಡ್ತಾರೆ, ಗಿಡ ಕಿತ್ತು ಬಿಡ್ತಾರೆ, ಮತ್ತೆ ಬೇರೆ ಹರಿತಾರೆ ಗಿಡ, ಅವತ್ತು ಫೇಲ್ ಆಗ್ತವೆ, ವೇಸ್ಟೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪ್ಯಾಕೆಟ್ ಗಿಡ ಮಾಡ್ಕೊತೀವಿ ಸರ್. ಪ್ಯಾಕೆಟ್ ಗಿಡಕ್ಕೆ ಯಾವ ರೀತಿ ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಯಾವ ರೀತಿ ನಿರ್ವಹಣೆ ಮಾಡಿದ್ರಿ, ಯಾವ ರೀತಿ ಗಿಡಗಳನ್ನ ಬೆಳೆಸ್ತಾ ಹೋದ್ರಿ, ನೆರಳಲ್ಲಿ ಬೆಳೆಸಿದ್ರು, ಬಿಸಿಲಲ್ಲಿ ಬೆಳೆಸಿದ್ರು, ಯಾವ ತರ ಅಂತೀರಾ? ಸರ್, ಒಂದು ಮೊಳಕೆ ಟೈಮಲ್ಲಿ ಒಂದು 15 ಅಷ್ಟೇ ಸರ್, ಒಂದು ತಿಂಗಳು 2 ತಿಂಗಳು ಅಷ್ಟೇ ನಾವು ಬಿಡೋದು ನೆರಳಲ್ಲಿ. ಆಮೇಲೆ ತೆಗೆದು ಪ್ಯಾಕೆಟ್ ಮಾಡ್ಬೇಕಾದ್ರೆ ಪೂರ್ತಿ ಬಿಸಿಲು ಬಿಡ್ತೀವಿ ಸರ್. ಗಿಡಕ್ಕೆ ಅಂತಂದ್ರೆ ಸ್ವಲ್ಪ 5 ಗಿಡ ಇಟ್ಟರೆ ಮತ್ತೆ 1-2 ಅಡಿ ಗ್ಯಾಪ್ ಕೊಡ್ತೀವಿ. ಗಿಡ ದಂಟ ಬರಬೇಕು, ಇಲ್ಲ ಗಾಳಿ ಬೆಳಕು ಆಡ್ಲಿಲ್ಲ ಅಂದ್ರೆ ಗಿಡ ದಂಟ ಬರಲ್ಲ, ಸುಮ್ಮನೆ ಜೋಳ ಬೆಳೆಯುತ್ತಲ್ಲ ಆ ಟೈಪ್ ಹೈಟ್ ಬೆಳೆಯುತ್ತೆ. ದಪ್ಪವಾಗಿ ಬೆಳಿಬೇಕು, ಕಾಂಡ ದಪ್ಪವಾಗಿ ಬೆಳೆದ್ರೆ ಗಿಡ ಚೆನ್ನಾಗಿ ಕಾಣುತ್ತೆ, ಗಿಡ ಇನ್ನೇನು ಗೊಬ್ಬರ ಕೊಟ್ರಿ ಪ್ರಾರಂಭದಲ್ಲಿ ಪ್ಯಾಕೆಟ್ ಗಿಡಕ್ಕೆ? ಸರ್ ಎರಡ್ ತರ್ಟಿ ದನಿ ಗೊಬ್ಬರ ಕೊಟ್ಟಿದ್ವಿ, ಒಂದ 20 ಕೆಜಿ ಬಡ್ಡಿಗೆ. ಮತ್ತೆ ಬೇರೆ ಮಣ್ಣು ಸ್ವಲ್ಪ ಕೆರೆಗೋಡು ಬರ್ತದೆ ಸರ್, ಕೆರೆಗೋಡು ನಮ್ಮ ಹೊಲದ ಮಣ್ಣು ಇದೆಯಲ್ಲ ಅದನ್ನು ಸೇಫ್ ಮಿಕ್ಸ್ ಮಾಡಿ ಹಾಕಿದ್ವಿ ಸರ್. ನಿಮ್ ಜಮೀನು ಯಾವ ರೀತಿ ಇದೆ, ಇಳಿಜಾರಾಗಿದೆಯೋ, ಯಾವ ತರ ಸಮತಟ್ಟಾಗಿದೆಯಾ? ಯಾವ ತರ ಇಲ್ಲ, ಸಮತಟ್ಟಾಗಿದೆ. ಸಮತಟ್ಟಾಗಿರೋದ್ರಿಂದ ನಮಗೆ ನೀರೆಲ್ಲೂ ನಿಲ್ಲಲ್ಲ, ಅಲ್ಲಿ ಹೊರಗಡೆ ಹೋಗುತ್ತೆ. ಹಂಗಿವಿ ಸರ್. ನಾವೇನು ಕಪ್ ಕಿ ಪೊಡ್ಸಿಲ್ಲ? ಇಲ್ಲ ಸರ್, ಕಪ್ ಪೊಡಿ ಅಂತ ನೆಲೆ ಏನಿಲ್ಲ, ನೀರು ಪೂರ್ತಿ ಹಿಂಗುತ್ತೆ. ಒಂದ್ ಮಳೆ ಬಂದು ಎಷ್ಟು ನೀರು ನಿಂತರೂ 2 ಅವರ್ಲ್ಲಿ ಪೂರ್ತಿ ಖಾಲಿ ಆಗುತ್ತೆ. ತಾವು ಮಣ್ಣು ಪರೀಕ್ಷೆ ನೀವು ಬಂದ ಮೇಲೆ ಮಾಡಿಸಿದ್ರ ಅಥವಾ ಯಾವ ರೀತಿ ಇದ್ದಿದ್ದನ್ನೇ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮಣ್ಣು ಪರೀಕ್ಷೆ ಮಾಡಿಸಿದ್ವಿ, ಅದ್ರ ಸಾರಜನಕ ಒಂದ್ ಕಡಿಮೆ ಇದೆ ಅಂತ ಹೇಳಿದ್ರು. ಹಂಗಾಗಿ ಅದೊಂದ್ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದೀವಿ. ಏನ್ ಹಾಕೋದ್ರಿ ಸಾರಜನಕ ಕಡಿಮೆ ಆಗಿರೋದು? ಸರ್, ಪೊಟಾಷಿಯಮ್ ಪೊಟಾಷಿಯಂ ಜೊತೆಗೆ ಸಮದೋಗಿಸ್ಕೊಂಡು ಹೋಗ್ತಾ ಇದೀವಿ. ಯಾರು ಹೇಳಿದ್ರು ತಮ್ಗೆ ಈ ಒಂದು ಮಾಹಿತಿನ, ಇದು ಕಡಿಮೆ ಆಗಿದೆ ಇದನ್ನ ಹಾಕ್ರಿ ಆ ತರ ಅಂತ? ಸರ್, ಈ ಇರಿಗೇಷನ್ ಅಲ್ಲಿ ಒಬ್ರು ಬಂದಿದ್ರು ಎರಿಸ್ವಾಮಿ ಅಂತ, ಅವರು ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಮಲ್ಲಿ ಎಷ್ಟು ಮಣ್ಣಲ್ಲಿ ಏನಿದೆ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಅವರು ಕೃಷಿ ತಜ್ಞರು, ಹಂಗಾಗಿ ಅವ್ರು ಹೇಳಿದ್ಮೇಲೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆಯಾಗಿ ತಮ್ಮ ತೋಟದಲ್ಲಿ ಯಾವುದೇ ರೀತಿಯಾದ ಒಂದು ರೋಗಗಳು ಅದ್ರ ಬಗ್ಗೆ ಹೇಳ್ತಿದ್ರೆ? ಸರ್, ರೋಗಗಳು ಅಂದ್ರೆ ಕೊಳೆ ರೋಗ ಮೇಜರ್ ಆಗಿ ಈಗ ನಮ್ ಕಡೆ ಮೊದ್ಲು ಇರ್ಲಿಲ್ಲ, ನಮ್ ತಂದೆ ಅಪ್ಪ ತಂದೆ ತಾತನ ಕಾಲದಲ್ಲಿ ಇರ್ಲಿಲ್ಲ. ಅದೇನಾಯ್ತು ಅಂದ್ರೆ ಮಲೆನಾಡು ಸೈಡಲ್ಲಿ ಅದು ರೋಗ ಬರ್ತಿತ್ತು, ಕೊಳೆ ರೋಗ ಅನ್ನೋದು. ಅದು ನೀರಾವರಿ ನೀರು ಏತ ನೀರಾವರಿಯಿಂದ ಬಂತಲ್ಲ, ಆ ನೀರು ಮುಂದಕ್ಕೆ ಬಂದ್ಮೇಲೆ ಪಾಸ್ ಆದ್ಮೇಲೆ ಆ ನೀರಲ್ಲಿ ಬಂದಿರೋ ಇದಷ್ಟು ಇಲ್ಲಿ ಕೂತ್ಕಂತು ನಮ್ಮಲ್ಲಿ ಸ್ಪ್ರೆಡ್ ಆಯ್ತದ. ಹಂಗಾಗಿ ಅದಕ್ಕೋಸ್ಕರ ಈಗ ಮೈತುತ ಸುಣ್ಣ ಬೇರೆ ಬೇರೆ ಕೆಮಿಕಲ್ ಮತ್ತೆ ಆಡ್ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಕೊಳೆ ರೋಗ ಜೊತೆಗೆ ಬೇರೆ ಯಾವ ರೋಗಗಳು ಬಂತು ಅಂತ? ಸರ್, ಸುಳಿ ಕಟ್ಟಾಗ್ತಾ ಇದೆ, ಅದ್ರೊಳಗಡೆ ಸಣ್ಣ ಹುಳ ಬರ್ತಾ ಇದೆ, ಆ ಹುಳಕ್ಕೋಸ್ಕರ ಮತ್ತೆ ಬೇರೆ ಸ್ಪ್ರೇ ಎಲ್ಲ ಹೊಡಿಸ್ತೀವಿ ಸರ್. ಅಂದ್ರೆ ಸುಳಿಗೆ ಸ್ಪ್ರೇ ಮಾಡ್ತಾ ಇದಾರೆ? ಸುಳಿಗೆ ಸ್ಪ್ರೇ ಮಾಡ್ತಿದೀವಿ, ಪ್ಲಸ್ ಬೇರಿ ಕೊಡ ಅಂತದ್ದು ಬೇರಿ ಕೊಡ್ತಾ ಇದೀವಿ. ಎರಡೇ ರೋಗಗಳು? ಎರಡೇ ರೋಗ ನಮ್ಮಲ್ ನಮ್ ತೋಟದಲ್ಲಿ ಕಂಡಿರೋದು ಎರಡೇ ರೋಗ. ನಿರ್ವಹಣೆ ಎಲ್ಲ ಮಾಡಿದ್ಮೇಲೆ ಯಾವ ರೀತಿ ಬಂತು, ಮುಂಚೆ ಯಾವ ತರ ಇತ್ತು ಅಂತ? ಸರ್, ನಿರ್ವಹಣೆ ಮಾಡಿದ್ಮೇಲೆ ಗಿಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಗಿಡ ಇಂಪ್ರೂವ್ಮೆಂಟ್ ಆದ್ಮೇಲೆ ಈಗ ಮುಂದಕ್ಕೆ ಈಲ್ಡ್ ಹೆಂಗ್ ಬರುತ್ತೆ, ಗಿಡ ಹೆಂಗ್ ಕಾಣುತ್ತೆ ಅದ್ರ ಮೇಲೆ ಡಿಪೆಂಡ್. ಕಳೆಗಳ ಬಗ್ಗೆ ಹೇಳೋದಾದ್ರೆ? ಸರ್, ಕಳೆ ಅಂದ್ರೆ ನಾವು ರೌಂಡ್ ಅಪ್ ಇದನ್ನೆಲ್ಲ ಹೊಡಿಯೋದ್ ಬಿಟ್ಬಿಟ್ಟಿವಿ ಸರ್. ವರ್ಷಕ್ಕೆ ಒಂದ್ಸಲ ಎರಡ್ ಸಲ ಬೇಸ ಹೊಡಿತೀವಿ. ಬೇಸ ಹೊಡ್ಸಾದ್ಮೇಲೆ ಗರಿ ಇನ್ನೇ ಬಿದ್ದಿರುತ್ತಲ್ಲ, ಪೂರ್ತಿ ತೋಟ ತುಂಬಾ ಹರಡ್ತೀವಿ. ಅದು ಹೆಚ್ಚಿನ ಮ್ಯಾಕ್ಸಿಮಮ್ ಅಂದ್ರೆ 80% ಕಳೆ ಕಡಿಮೆ ಆಗುತ್ತೆ ಸರ್. ನಿಮ್ಗೆ ಗೊಬ್ಬರಕ್ಕೆಲ್ಲ ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದಿರ ತಾವು? ಈ ರಾಸಾಯನಿಕ ಗೊಬ್ಬರನೇ ಜಾಸ್ತಿನೋ ಅಥವಾ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ? ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಒನ್ ಟೈಮ್ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ, ರೈಟ್ ಟೈಮ್ ರಾಸಾಯನಿಕ ಗೊಬ್ಬರ. ಒನ್ ಟೈಮ್ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಯಾವ್ದು? ವರ್ಷದಲ್ಲಿ ಎಷ್ಟು ಸರಿ ಅದನ್ನ ಹಾಕ್ಸ್ತೀರಾ, ಎಷ್ಟು ಸರಿ ಇದನ್ನ ಮಾಡ್ತೀರಾ? ಸರ್, ಎರಡ್ ಟೈಮು ರಾಸಾಯನಿಕ ಗೊಬ್ಬರ, ಒನ್ ಟೈಮು ಕೊಟ್ಟಿಗೆ ಗೊಬ್ಬರ ಸರ್. ಎಷ್ಟು ಯಾವ್ದು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಕೆಲವರು ಕುರಿ ಗೊಬ್ಬರನು ಹಾಕ್ಸ್ತಾರೆ, ನೀವು ಯಾವ ರೀತಿ ಮಾಡ್ತಾರೆ? ಇಲ್ಲ ಸರ್, ನಾವು ಕುರಿ ಗೊಬ್ಬರ ಪ್ರಿಫರ್ ಮಾಡಕ್ಕೆ ಇಷ್ಟಪಡಲ್ಲ. ಕುರಿ ಗೊಬ್ಬರದಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಈಟ್ ಆಗುತ್ತೆ, ಅವ್ರ ಭೂಮಿ ಯಾವ ರೀತಿ ಇತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ಹಂಗಾಗಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ. ಎಲ್ಲಿಂದ ತರಿಸ್ತೀರಾ? ಸರ್, ಇಲ್ಲ ಎಕ್ಟಿಸೈಡ್ ಎಲ್ಲ ಸಿಗುತ್ತೆ ಸರ್, ಹೈನುಗಾರಿಕೆ ಅಲ್ಲಿ ಸ್ವಲ್ಪ ಜಾಸ್ತಿ ನಡೀತಾ ಇದೆ, ಹಂಗಾಗಿ ಸಿಗುತ್ತೆ ಸರ್. ನೀರಿನ ಬಗ್ಗೆ ಹೇಳಿದ್ರೆ ಅದನ್ನ ಯಾವ ರೀತಿ ನಿರ್ವಹಿಸ್ತೀರಿ? ಸರ್, ಹನಿ ನೀರಾವರಿ ಮಾಡ್ತಾ ಇದೀವಿ. ಹನಿ ನೀರಾವರಿಯಲ್ಲಿ ದಿವಸಕ್ಕೆ ಕರೆಕ್ಟ್ ಆಗಿ ಒಂದು 10-12 ಲೀಟರ್ ಅಷ್ಟೇ ಸರ್ ನೀರು ಕೊಡೋದು. ಅದ್ರ ಮೇಲೆ ಪ್ರತಿ ದಿವಸ ಜಾಸ್ತಿ ನೀರೇ ಕೊಡಲ್ಲ. ನೀರ್ ಕೊಡಬಾರ್ದು ಅಂತಾನ ಅಥವಾ ನೀರಿನ ಸಮಸ್ಯೆ ಇದೆ ಅಂತಾನ? ನೀರಿನ ಸಮಸ್ಯೆ ಏನೇ ಅಷ್ಟಿಲ್ಲ ಸರ್, ಅದ್ ಗಿಡ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಭೂಮಿಲಿ ಇರೋದನ್ನ ಎಳ್ಕೋಬೇಕು. ನಾವು ಜಾಸ್ತಿ ನೀರ್ ಕೊಟ್ಟು ಅದು ಎಳ್ಕೊಳಕ್ ಶಕ್ತಿ ಇರಲ್ಲ, ಬೇರ್ಗಳು ಆಳವಾಗಿ ಹೋಗಲ್ಲ. ದಿನಕ್ಕೆ ದಿನ ಕೊಡ್ತೀರಿ? ಹಾ ಸರ್, ದಿನಕ್ಕೊಂದ 10-12 ಲೀಟರ್. ಇಳುವರಿ ಬಗ್ಗೆ ಹೇಳೋದಾದ್ರೆ? ಸರ್, ಇಳುವರಿ ಒಂದ 12 ಕ್ವಿಂಟಲ್ ಕೊಯ್ತೀವಿ ಸರ್, ಹಸಿ ಅಡಿಕೆ ಎಕರೆ. ಅಂದ್ರೆ ನೀವೇನ್ ಚಣಿ ಮಾಡಲ್ಲ? ನಾವು ಚಣಿ ಮಾಡಿದ್ರೆ ಕೊಡ್ತೀರಿ. ಎಷ್ಟು ಬಂತು ಅಂತ ಅಂತೀರಾ ಈ ಸರಿ ಇಳುವರಿ? ಸರ್, ಎಕರೆಗೆ ಒಂದ 11 ಕ್ವಿಂಟಲ್ ಬಂದಿದೆ ಸರ್ ಇಳುವರಿ. ಹಸಿ ಅಡಿಕೆನಾ ಒಣ ಅಡಿಕೆ? ಒಣ ಅಡಿಕೆ, ಒಣ ಅಡಿಕೆ. ಎಲ್ಲ ಪೇಪರ್ ರೇಟು? ಹಾ ಸರ್. ಜೊತೆಗೆ ತಾವು ಐಟಿ ಕೂಡ ಮಾಡಿದೀನಿ ಅಂತ ಹೇಳಿದ್ರಿ, ಬೇರೆ ಇದಕ್ಕೆ ಪರ್ಯಾಯವಾಗಿ ಕೃಷಿ ಜೊತೆಗೆ ಬೇರೆ ಮಾಡ್ತೀನಿ, ಅದಕ್ಕೆ ಯಾವ ರೀತಿ ಆಸಕ್ತಿ ಬಂತು, ಅದನ್ನ ಎಲ್ಲಿ ಕಲ್ತಿರಿ ತಾವು, ಅದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಸರಿಗೆ ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾರೆ ಮುಂದೆ ಈಗ ಒಂದನೇ ಮಾಡ್ಕೊಂಡು ಒಂದ್ 50 ಜೀವನ ಮಾಡಕ್ಕಾಗಲ್ಲ. ಒಂದ್ ಎಕರೆ ತೋಟ ಇದೆ ಅಂದ್ರೆ ಅದ್ರಲ್ಲಿ ಜೀವನ ಮುಂದೆ ಜೀವನ ಮಾಡಕ್ಕಾಗಲ್ಲ. ಪರ್ಯಾಯವಾಗಿ ಏನಾದ್ರು ಒಂದ್ ಹುಡುಕ್ಬೇಕು, ನಾವು ಜೀವನ ಮಾಡ್ಲೇಬೇಕು, ದುಡಿಲೇಬೇಕು. ಹಂಗಾಗಿ ಬೇರೆ ಒಂದು ಉದ್ಯೋಗ ಹುಡುಕ್ಬೇಕು ಅಂತ ಅನ್ಸಿದಾಗ ಅಂತವ್ರು ಸಿಕ್ತಾಗ ಅವ್ರ ಜೊತೆ ಸೇರ್ಕೊಂಡು ಕಲ್ತಿದೀವಿ ಸರ್. ಹೇಗ್ ಕಲ್ತ್ರಿ, ಅದ್ರ ಬಗ್ಗೆ ಯಾವ ರೀತಿ ಬಂತು ತಮ್ಗೆ, ಇದ್ರ ಬಗ್ಗೆ ಜ್ಞಾನ ಯಾವ ರೀತಿ ಸಂಪಾದನೆ ಮಾಡ್ಕೊಂಡ್ರಿ, ಯಾವ ತರ ಕಲ್ತ್ರಿ, ಎಷ್ಟು ವರ್ಷ ಕಲ್ತ್ರಿ? ಸರ್, 1-2 ವರ್ಷ ಕಲ್ತೀವಿ ಸರ್ ಅವ್ರ ಹತ್ರ. ಈಗ ಸರ್ವಿಸ್ ಇಂಜಿನಿಯರ್ ಆಗಿ ಹೋಗ್ತಿದ್ವಿ ಅವ್ರ ಜೊತೆಗೆ. ನಮ್ಗೆ ಏನು ಫಸ್ಟ್ ಗೆ ಏನು ಟೇಪ್ ಹಿಡಿಯೋಕ್ ಗೊತ್ತಿಲ್ಲ, ಇಂಚು ಗೊತ್ತಿಲ್ಲ, ಎಂಎಂ ಗೊತ್ತಿಲ್ಲ. ಈಗ ಹೋಗ್ತಾ ಹೋಗ್ತಾ ಕಲಿತಾ ಮನುಷ್ಯ ಸಹಾಯ ತಂದನ್ ಕಲಿಯೋದಿರುತ್ತೆ ಸರ್. ಸರ್, ಅಡಿಕೆ ಮಿಷಿನ್ ಇವತ್ತಿನ ಲೇಬರ್ಸ್ ಕಾಸ್ಟ್ ಪ್ಲಸ್ ಈಗ ಅಡಿಕೆ ಸುಲಿಯವ್ರು ಕರ್ಕೊಂಬರ್ತೀವಲ್ಲ ಸರ್, ಅವ್ರದ್ದೆಲ್ಲ ಕಾಸ್ಟ್ ಜಾಸ್ತಿ ಆಯ್ತು. ಹಂಗಾಗಿ ಒಂದು ಈಸಿ ಮೆಥಡ್ ಅಲ್ಲಿ ಅಡಿಕೆ ರೇಖೆ ಮಾಡಬೇಕು ಅಂತ ಹೇಳಿ ಮಾತ್ರ. ಅಂದ್ರೆ ಅಡಿಕೆ ಸುಲಿ ಅವ್ರದ್ದು ಅಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಪರ್ಯಾಯವಾಗಿ ಈ ಒಂದು ಯಂತ್ರ ಸ್ಟಾರ್ಟ್ ಆಗಿರೋದು. ಆ ಯಂತ್ರದ ಕೆಲಸಗಳ ಬಗ್ಗೆ ಹೇಳಿದ್ರೆ ಏನ್ ತಮ್ಮ ಕೆಲಸ ಏನು, ಅದ್ರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಏನೇನು ಇರ್ತವೆ, ಜನರಿಗೆ ಮತ್ತೆ ರೈತರಿಗೆ ಯಾವ ರೀತಿ ಆ ಯಂತ್ರ ಈಗ ಮಿಷಿನರಿ ಸ್ವಂತದ ಅಂದ್ರೆ ಹೆಚ್ಚು ಕಮ್ಮಿ ಒಂದು 3 ವರ್ಷ 4 ವರ್ಷ ಏನು ಪ್ರಾಬ್ಲಮ್ ಬರಲ್ಲ. ಅದು ಮೇಂಟೈನ್ ಪ್ರತಿಯೊಂದು ಲೂಬ್ರಿಕೇಶನ್ ಮೇಂಟೈನ್ ಇರುತ್ತೆ, ಅದ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಸರ್. ಅಂದ್ರೆ ಖರ್ಚು ಕಡಿಮೆ ಆಗುತ್ತೆ, ನೀವು ಮನೆಯಲ್ಲಿ 3 ಜನ ಇದ್ರು ಮಾಡ್ಕೊಂಡು ಹೋಗಬಹುದು. ಸಮಯದ ಉಳಿತಾಯ, ಸಮಯ ಉಳಿತಾಯ ಆಗುತ್ತೆ, ಪ್ಲಸ್ ಪವರ್ ಜನರೇಟ್ ಆಗುತ್ತೆ ಒಟ್ಟಲ್ಲಿ. ಆ ಒಂದು ಇದನ್ನ ಎಲ್ಲರೂ ಇಟ್ಕೋಬಹುದು ಅಂತ, ಹಳ್ಳಿಯಲ್ಲಿ ಎಷ್ಟು ಜನ ಅದನ್ನು ಇಟ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀರಿ? ಎಷ್ಟು ಒಬ್ರು ಇಟ್ಕೊಂಡು ಎಲ್ಲರೂ ಅಲ್ಲಿಗೆ ಬರೋದು ಚೆನ್ನಾಗೋ, ಅಥವಾ ಪ್ರತಿಯೊಬ್ಬರನ್ನು ಅದನ್ನ ಮೇಂಟೈನ್ ಮಾಡಬಹುದು ಸರ್? ಪ್ರತಿಯೊಬ್ರು ಮೇಂಟೈನ್ ಮಾಡೋದಂದ್ರೆ ಅವರು ಆದಾಯ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಕೊಡ್ಲೋ ಶಕ್ತಿ ಇರಲ್ಲ, ಎಲ್ಲರಿಗೂ ಮಾಡೋ ಶಕ್ತಿ ಇರಲ್ಲ. ಈಗ 4 ಜನ ಸೇರ್ಕೊಂಡು ಒಂದು ಮಿಷಿನ್ ಮಾಡ್ಕೊಂಡು ಮಾಡ್ಕೊಂಡ್ರು ಮಾಡ್ಕೋಬಹುದು, ಇಲ್ಲ ಒಬ್ರು ಉದ್ಯೋಗ ಮಾಡ್ಕೊಂಡು ಮಾಡ್ಕೋಬಹುದು. ಒಂದು ಮಿಷಿನ್ ತಗೊಂಡೋಗಿ ಟ್ರಾಲಿ ಸಿಸ್ಟಮ್ ಕೊಡ್ತೀವಿ, ಆ ಟ್ರಾಲಿ ಸಿಸ್ಟಮ್ ಅಲ್ಲಿ ತಗೊಂಡೋಗಿ ಅವ್ರ ತೋಟದಲ್ಲೇ ಅವರು ಜನರೇಟ್ ಮಾಡ್ಕೊಂಡು ತರಬಹುದು. ಅಲ್ಲಿ ಬರೀ ಕಾಯಿ ಹಾಕೊಂಡು ಮನೇಲಿ ದುಡ್ಡು ತಂದು ಬೇಸ್ಕೊಂಡು ಒಣಕ್ಬಹುದು. ಈಗ ವೇಸ್ಟೇಜ್ ಅಲ್ಲೇ ಉಳ್ಕೊಂಡು ತೋಟದಲ್ಲಿ, ಈ ಗೊಬ್ಬರನ ಅಲ್ಲೇ ಹಾಕ್ಬಹುದು. ಅದ್ರ ಮೇಲೆ 4x130 ಮಣ್ಣು ಬಿಟ್ಬಿಟ್ರೆ 1x130 ಸಿಪ್ಪೆ ಮೇಲೆ ಅದು ಗೊಬ್ಬರ ಆಗುತ್ತೆ, ಮತ್ತೆ ತೋಟ ತುಂಬ ಅದನ್ನೇ ಹಾಕೋಬಹುದು, ಮತ್ತೆ ತೋಟದಲ್ಲೇ ಮಾಡ್ಕೊಂಡ್ಬರ್ಬಹುದು. ತಾವು ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಅಂತ ಸರ್? ಆನ್ ಸ್ಪಾಟ್ ಅಲ್ಲಿಗೆ ಅದ್ರ ಪ್ರಾಬ್ಲಮ್ ತಾವು ಯಾವ ರೀತಿ ಗುರುತಿಸ್ತೀರಾ ಅಂತ? ಗುರುತಿಸೋದು ಸರ್ ಅದು ಅನುಭವದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೆ, ಎಷ್ಟು ಬರ್ತಾ ಇದೆ, ಯಾಕೆ ಪ್ರಾಬ್ಲಮ್ ಆಯ್ತಿದ್ದು ಅದ್ ನೋಡ್ಕೊಂಡು ಹೇಳ್ಕೊಡ್ತೀವಿ ಸರ್. ಬಟ್ ಇಲ್ಲಿ ಬಂದ ಮೇಲೆ ಕಲ್ತಿದ್ದು ತಾವೆಲ್ಲ? ಅದ್ ಇಲ್ಲಿ ಬಂದ ಮೇಲೆ ಕಲ್ತಿದ್ ಸರ್. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಾನ? ಹಾ ಸರ್, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಈ ಜನಗಳಿಗೆ ಇನ್ನು ಸ್ವಲ್ಪ ಇಂಪ್ಲಿಮೆಂಟ್ ಜಾಸ್ತಿ ಮಾಡ್ಕೊಡ್ಬೇಕು. ಯಾವ ರೀತಿ ಜಾಸ್ತಿ ಮಾಡ್ಕೊಡ್ಬೇಕು ಅಂದ್ರೆ ಸರ್, ಇವತ್ತು ಈ ಲೂಬ್ರಿಕೆಂಟ್ ಏನಿದೆ, ಲೂಬ್ರಿಕೆಂಟ್ ಮೇಂಟೆನೆನ್ಸ್ ಬಿಟ್ಟು ಮತ್ತೆ ಬೇರೆ ಅಡಿಷನಲ್ ಏನಾದ್ರು ಒಂದು ಸ್ಪೇರ್ ಸಿಗುತ್ತಾ, ಏನಾದ್ರು ಒಂದು ಮಾಡಬಹುದಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆಗೆ ಇದು ಈ ಒಂದು ಯಂತ್ರ ಕೃಷಿಗೆ ತುಂಬಾ ಸಹಾಯಕವಾಗಿದೆ ಅಂತ ಮಾಡ್ತಾರೆ. ಒಳ್ಳೇದು ಪ್ರಕಾಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಅನಿಸಿಕೆಗಳನ್ನ ಮುಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕೃಷಿ ಅನುಭವ ಈ ಕುರಿತು ತರೀಕೆರೆ ತಾಲೂಕು ಹುಣಸೇಘಟ್ಟ ಗ್ರಾಮದ ರೈತರಾದ ಪ್ರಕಾಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ತರಬೇತಿ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲಾಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು ಬೇಕರಿಯ ಬಗ್ಗೆ, ಬೇಕರಿಯ ಮೌಲ್ಯವರ್ಧನೆ ಯಾವ ರೀತಿ ತಯಾರಿಕೆ ಮಾಡೋದು, ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತದ ಬಗ್ಗೆ ತರಬೇತಿ ಕಾರ್ಯಕ್ರಮ. ಇವತ್ತು 3 ವಿಷಯದಲ್ಲಿ ಬೇರೆ ಬೇರೆ ಇರ್ತದೆ, 3 ವಿಷಯಗಳು ಬೇರೆ ಬೇರೆ ಕಾರ್ಯಕ್ರಮಗಳು. ಈ 3 ವಿಷಯದಲ್ಲಿ ನಿಮಗೆ 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕ ಯುವಕರಿರ್ಬೋದು, ಪಟ್ಟಣ ಪ್ರದೇಶದ ಯುವಕ ಯುವಕರಿರ್ಬೋದು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ರೈತ ಮಹಿಳೆಯರು, ರೈತ ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ವಯಸ್ಸಿನ ಮಿತಿ ಆ ತರದೇನು ಇರೋದಿಲ್ಲ, ಯಾರಾದರೂ ಕೂಡ ಭಾಗವಹಿಸಬಹುದು. ಮತ್ತೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯಾಹ್ನದ ಊಟ ಉಚಿತವಾಗಿರುತ್ತದೆ ಮತ್ತು ಈ ಒಂದು ತರಬೇತಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಮತ್ತೆ ನಿಮ್ಗೆ 5 ದಿನಗಳ ತರಬೇತಿ ಆದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೊಡ್ತೇವೆ. ಆ ಸರ್ಟಿಫಿಕೇಟ್ ನಮಗೆ ನಿಮಗೆ ತುಂಬಾ ಯೂಸ್ ಆಗಬಹುದು, ಮುಂದೆ ಬ್ಯಾಂಕ್ಗಳಿರ್ಬೋದು ಅಥವಾ ಇಲಾಖೆಗಳ ಯಾವುದೇ ಸಬ್ಸಿಡಿಗಳನ್ನು ತಗೊಳ್ಳಿ ಕೂಡ ನಿಮಗೆ ತುಂಬಾ ಮಹತ್ವವನ್ನು ಪಡ್ಕೊಂಡಿರ್ತದೆ. ಹಾಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಮಧ್ಯಾಹ್ನದ ನಾವು ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ, ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗುವಂತದ್ದು 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಮತ್ತೆ ಲಿಮಿಟ್ ಇರ್ತದೆ, ಒಂದೊಂದು ಬ್ಯಾಚ್ಗೆ 30-40 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಮೊದಲು ಯಾರು ಕರೆ ಮಾಡಿ ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ತಾರೋ ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಇನ್ನು ನೀವು ನೋಂದಣಿ ಜಾಸ್ತಿ ಆಯ್ತಂದ್ರೆ ಮುಂದಿನ ತರಬೇತಿಗಳನ್ನು ನಾವು ಅಕಾಮಡೇಟ್ ಮಾಡ್ಲಿಕ್ಕೆ ಅವಕಾಶನ ಕೊಡ್ತೀವಿ. ಆದ್ರಿಂದ ಈ ಒಂದು 3 ತರಬೇತಿಗಳನ್ನ 23ನೇ ತಾರೀಕಿಂದ 5 ದಿನಗಳ ಕಾಲವರೆಗೆ ನಾವು ಇದನ್ನ 23ರಿಂದ 27ರವರೆಗೂ ಮಾಡಬೇಕಂತೇಳಿ ಆಯೋಜನೆ ಮಾಡಿದೀವಿ. ಈ 3 ವಿಷಯಗಳಲ್ಲಿ ಒಂದು ಮಶ್ರೂಮ್ ಮೇಲೆ, ಇನ್ನೊಂದು ಸಾವಯವ ಕೃಷಿ ಮೇಲೆ, ಇನ್ನೊಂದು ಬೇಕರಿ ಪದಾರ್ಥಗಳ ಮೇಲೆ. ಈ 3ರಲ್ಲೂ ಕೂಡ ನೀವು ಸಪರೇಟ್ ಆಗಿ ಹೆಸರುಗಳನ್ನ ಬರ್ಸ್ಕೊಳ್ಳಿಕ್ಕೆ ಇಚ್ಛೆಯವರು ಮಾಡಿಕೊಂಡು ನಾವು 2 ದೂರವಾಣಿಗಳನ್ನು ಕೊಡ್ತೀನಿ. ಈ ದೂರವಾಣಿ ಕರೆಗಳನ್ನ ಮಾಡಿ ನೀವು ನೋಂದಾಯಿಸಬಹುದು, ಅಥವಾ ನೀವು ಹತ್ರ ಇದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ನೀವು ನಿಮ್ಮನ್ನ ಹೆಸರನ್ನ ನೋಂದಾಯಿಸಬಹುದು, ಏನು ತೊಂದರೆ ಇಲ್ಲ. ದೂರವಾಣಿ ಸಂಖ್ಯೆನೇ ಹೇಳ್ತೀನಿ, 9482024908. ಇವರು ವಿಜ್ಞಾನಿಗಳು, ಡಾಕ್ಟರ್ ಸುಧಾರಾಣಿ ಅಂತ ಹೇಳ್ಬಿಟ್ಟು. ಇನ್ನೊಂದು ನಂಬರು 9353 3824 ಇದು ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ನನ್ನ ನಂಬರ್. ಈ ರೀತಿ ಎರಡು ನಂಬರ್ ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ಹೆಸರನ್ನು ನೋಂದಾಯಿಸಬಹುದು. ಇದರಿಂದ ಎಲ್ಲ ರೈತ ಬಾಂಧವರು, ಎಲ್ಲ ಯುವಕರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಯುವಕರು ಈ ಒಂದು ಮೂರು ತರಬೇತಿಗಳ ಉಚಿತವಾದ ತರಬೇತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಇದುವರೆಗೂ ತರಬೇತಿ ಕಾರ್ಯಕ್ರಮ ಕೇಳಿದಿರಿ. ಈಗ ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಳಮ್ಮ ಮತ್ತು ಸಂಗಡಿಗರಿಂದ ನೀರು ತುಂಬುವ ಪದ. ಮಗನ ಪಡೋದಾಗ ಗೆಳತಿ ಸಾ ಕೇಳನೆ

ಈಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬಿತ್ತಬೇಕು ಹತ್ತಿಯ ಬಿಡದೆ ಬಿತ್ತಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಉತ್ಪನ್ನವಾರೋ ದೈನಂದಿನ ವರದಿ. ಇಂದಿನ ಮಾರುಕಟ್ಟೆ ಅಡಿಕೆ ಬೆಟ್ಟೆ 44,420 54,799, ಅಡಿಕೆ ಗೊರಬಲು 23,209 34,509, ಅಡಿಕೆ ರಾಶಿ 28,009 48,709, ಅಡಿಕೆ ಸರಕು 43,100 75,510. ಇಂದಿನ ಮಾರುಕಟ್ಟೆಯ ಉತ್ಪನ್ನವಾರು ದೈನಂದಿನ ವರದಿ ಕೇಳಿದಿರಿ.